Thank you. ಪ್ರತಾಪದಿಂದ ಚಾಡಿದರು. ಬಳಿಕ ನರನು ಪ್ರತಾಪ ನೀವು ತೆಗೆದ ಸಯಂ ಕರ್ಣನ ರಥಂಬುಗರಿಯಂತೆ ಗಿರ್ರನೆ ತಿರುಗಿತು. ಕನಲ್ ದೆಚ್ಚ ನಾಥನವರು ತಮವು ಈ ಪರಂತಪೆಯ ಮೇಲ್ ಪತ್ತು ಬಿಲ್ಲಂತರಂ ಪಿಂತೆ ದರಿದುದು ಘರ್ರನೆ. ಜಗವಿಖ್ಯಾತ ಧನು ಧನು ಸಮರದೊಳು ಸತ್ವಾದಿಶಯನ ಹೇ ಧಿರುರೆ ಮಜ ಬಿಲ್ಲಾಳು ನೀನೆನು ತರ ಯತುದಾನರ ವೈರಿ ಪೊಗಳಿದ ಮಾತ ಕೇಳುತ ವರ್ಥ ಮನದಲ್ಲಿ ಕಾತರಿಸಿ ಧನು ಬಿಳುಹಿ ದುಗುಡದೊಳಿರಲು ಹರಿ ನುಡಿದ ಏನು ಚಿಂತೆ ಬಂತು ಪಾರ್ಥ ಸೇರುವುದೇ ಪೂದೀಗ ಬಿಡದೊಂದು ಯೋಜನ ಸಹಿತ ಈ ಚಾಪ ನೀ ಸಹಿತ ಈ ಕಠಿಣ ರಥ ಮೆಸೆವರೆದು ಸತ್ವಂಗಳು ಬೇಕು ನೀನವನ ಹುಲು ರಥವ ನೆಚ್ಚಡೆರಾಯ್ತು ರವಿ ಜಾತ ಗೆಣೆ ಕಾಣೆನೆಂದ ಚಿತ್ತದ ದುಮ್ಮಾನವ ಬಿಡು ಮತ್ತೆ ಶರಾಸನವ ಛೇಗೈದತಿ ಭರದಿವು ದತ್ತರಣಾಗ್ರದಿ ರಿಪುವಿನ ಕತ್ತರಿಸೆನೆ ಬಳಿಕ ಪ್ರಾರ್ಥನನು ಆದಂ ಮುಗಿಲೊಳಗಿಗಾರವಿ ಎಂದದಿ ಸಂತತಿ ಬಿರಿಯೇ ಆಡಂಬರದೊಳಗಾವಾಣದ ಗುರಿ ನೋಡಿ ನರನಗಳಗೆ ಏ ನರದೊಳಗ ಬಾಣದ ಗುರಿ ನೋಡಿ ನರ ನಗಳಗೆ ಕೂಡುತ ಶಲ್ಯನ ಕಂಡರ್ಗಜ ಕೂಡುತ ಶಲ್ಯನ ಕಂಡರ್ಗಜ ಮಾತಾಡಿದ ಅಗ್ಗಳಿಗೆ ಆಡಂಬರದೊಳಗ ಬಾಣದ ಗುರಿ ನೋಡಿ ನರನ ಗಳಗೆ ಸಾರಥಿದರಳು ಪಾಂಡವ ಸೇನೆಯನು ಗೆಲ್ಲಲಹುದೇ ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಬಹುದೇ ಅನಲಮ್ಮುವರುಂಡೆ ನಿನಗಿದು ಸಾನುರಾಗವೇ ಹೇಳೆನಲು ರವಿಸೂನುವಿನ ಮಗ ನೋಡಿ ಮಾದ್ರಾದೀಶ ನಿಂತೆಂದ ಎಲೆ ಬಾನು ಜಾತ ಕೇಳಸ್ತ್ರದ ನೆಲೆಯನು ಶಸ್ತ್ರದ ನೆಲೆಯನು ತಿಳಿಯದೆ ನೀ ಹೂಡಿದೆ ನಳಿನಾಕ್ಷನಾಥನ ರಥದೊಳಗಿರೆ ನಿನ್ನ ಗೆಲುವರೆ ಬಿಡುವನೆ ನೈ ಎಲೆವಾನು ಜಾತಕ್ಕೆ ಅಸ್ತ್ರದ ನೆಲೆಯನು ತಿಳಿಯದೆ ನೀ ಹೂಡಿದೆ ಒಂದು ಜನ ಸಂದಾನ ನಾಲಿಗೆ ಒಂದು ನಮ್ಮಲ್ಲಿ ಕುಟಿಲ ವಿದ್ಯೆಯ ಎಂದು ಕಂಡೆ ಈ ಶಲ್ಯ ನಾವಡಿಡುವ ಧರ್ಮದಲ್ಲಿ ಇಂದು ಹೂಡಿದ ಸರಳ ಇಳುಹುದಂದವೇ ನೀನರಿಯೇ ಹೊರ ಸಾರೆಂದು ಖಾತಿಯೊಳಂಬನೆ ಸೆರರು ಕರ್ಣ ನಾಕ್ಷಣನಿ ಪಾರ್ಥನ ಶಿರವದು ತಪ್ಪಲು ಕಂಡು ನಿರರ್ಥಕವಾಯ್ತೆನು ಪಾರ್ಥನ ಶಿರವದು ತಟ್ಟಲು ಕಂಡು ನಿರರ್ಥಕವಾಯ್ತೆನು ತಾಶರವು ಸ್ವಾರ್ಥದಿ ಹೋಗಿಯೇ ಕರ್ಣನೊಳೆಂದುದು ಸ್ವಾರ್ಥದಿ ಹೋಗಿಯೇ ಕರ್ಣನೊಳೆಂದುದು ವ್ಯರ್ಥ ವಿಚಾರದ ಮನದರಿವು ಆಯ ಕೆಟ್ಟಿತು ರಾಧೇಯ ಒಮ್ಮೆ ವಜ್ರಾಯುಧ ಸುತನಲ್ಲಿ ನೀ ಎನ್ನ ಕಳುಹಲು ನೋಯಿಸಿ ಬಿಡುವೆ ಆಯ ಕೆಟ್ಟಿತು ರಾಧೇಯ ಅನಿಮಿಷರ ಉದ್ಯಾವನ ಸೇರಿಕೊಂಡಿರ್ದ ಶ್ವಸೇನ ಸರ್ಪನು ತಾನಂದಿನಲಿ ಪುರುಹೂತ ಸುತರದ ಉರಿಸುವ ಸಮಯದೋಳ್ ಅಳೆಗಡಿದನು ತನ್ನ ಸುರ ಭಾವದಿಂದ ಅರಿಯದೆ ಬಳಿಕಾನ್ ಸುರದೋಳಾತನ ಕೊಲ್ಲ ಗುರು ಪರಾಕ್ರಮಿ ನಿನ್ನು ಇರುತ್ತಿರ್ದೇನೆಂದ ಎಲೆ ನಿವಾಳಿ ನಿನ್ನಯ ಬಲುಕಿ ನಿಂದಲಿ ಕಾಳಗದೊಳರಿ ವಧೆಯ ನೆಸಗುವನಲ್ಲ ಹೋಗೆನುತ ಬಿಡು ಬಿಡು ಮದ್ರಾಲಿ ಮತಿ ಬಿಡದೊಮ್ಮೆಗೆ ಬಿಟ್ಟ ಅಸ್ತ್ರವಾಗಿ ನಳಿದು ತೊಡುವೆನೆ ಸಮರದೊಳು ಅಂಬರ ಕುದಿದರು ತಂದ ಸಮ ಕೆಲುದಲೆ ಗರ್ಜಿಲು ತುಂಬನು ಕುಗ್ಗಿಸಿದ ಹಲವಿದೆ ತಗೆರಣದಿ ನದಿ ಸುತ ಉಲುಷಿ ಖಂಡಿಯ ನೆವನದಿಂದಲೀ ಕಲಶ ಸಂಭವ ತನುವ ನೀಗಿದ ಸುತ ನಿಮಿತ್ತದೊಳು ಅಲಗು ಮರಳಿದೆ ಹೂಡೆನೆಂಬ ಛಲಕಣ ನಿನಗಿಂತು ಕೌರವ ತಿಲಕ ಮೂವರ ನಂಬಿ ಕೆಟ್ಟ ನೆನುತ್ತ ರಥವಿಳಿದ ಮಂಗಲೋ ಮಹೇಶಾಂತಕಿ ಮಂಗಳೋ ಗಜವದನನ ಚರಣ ಕಮಲ ಕಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖ ತವಗೆ ಗಣಪಗೆ ಇದುವರೆಗೆ ಕರ್ಣ ಪರ್ವ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಬಿ ಲಕ್ಷ್ಮೀನಾರಾಯಣ ಭಟ್ ಭಟ್ಯಮೂಲೆ, ಮದ್ದಳೆ ಸತ್ಯನಾರಾಯಣ ಅಡಿಗ, ಚೆಂಡೆ ರಾಜೇಂದ್ರ ಪ್ರಸಾದ್ ಪುಂಡಿಕಾಯಿ, ಚಕ್ರತಾಳ ಸುಮಿತ್ ರೈ ಆರ್ಲಪದವು. ಈಗ ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಗೀತೆ, ರಚನೆ ಶ್ರೀ ಉದಯಶಂಕರ್. ಆಂಜನೇಯನ ಮನದಲ್ಲಿ ನೆನೆದರೆ ಸಾಲದೆ ಅವನಿಂದಾಗದ ಕಾರ್ಯ ಜಗದಲ್ಲಿ ಏನಿದೆ. ಆಂಜನೇಯನ ಮನದಲ್ಲಿ ನೆನೆದರೆ ಸಾಲದೆ ಅವನಿಂದಾಗದ ಕಾರ್ಯ ಜಗದಲ್ಲಿ ಏನಿದೆ. ಆ ಸುಂದರ ಮೂರ್ತಿ ಮನದಲ್ಲಿ ನಿಂತರೆ ಸಾಲದೆ ಮಾರುತಿರಾಯನು ಒಲಿದರೆ ಚಿಂತೆಯೋ ಏನಿದೆ. ಆಂಜನೇಯನ ಮನದಲ್ಲಿ ನೆನೆದರೆ ಸಾಲದೆ ರಾಮಚಂದ್ರನ ದುಃಖವ ಕಳೆದವನಲ್ಲವೇ ನಿನ್ನ ದುಃಖವನು ಕಳೆಯಲು ಅವನಿಗ ಸಾಧ್ಯವೇ. ರಾಮಚಂದ್ರನ ದುಃಖವ ಕಳೆದವನಲ್ಲವೇ ನಿನ್ನ ದುಃಖವನು ಕಳೆಯಲು ಅವನಿಗ ಸಾಧ್ಯವೇ. ದುಷ್ಟರಕ್ಕಸರ ನಾಶ ಮಾಡಿದವನಲ್ಲವೇ ದುಷ್ಟರಕ್ಕಸರ ನಾಶ ಮಾಡಿದವನಲ್ಲವೇ ನಿನ್ನ ದುಷ್ಟಗುಣಗಳ ಅಳಿಸಲು ಅವನಿಗ ಸಾಧ್ಯವೇ. ನಿನ್ನ ದುಷ್ಟಗುಣಗಳ ಅಳಿಸಲು ಅವನಿಗ ಸಾಧ್ಯವೇ. ಆಂಜನೇಯನ ಮನದಲ್ಲಿ ನೆನೆದರೆ ಸಾಲದೆ ಸಾಗರವನ್ನೇ ದಾಟಿದ ಸಾಹಸಿಯಲ್ಲವೇ ಸಂಸಾರ ಸಾಗರವ ದಾಟಿಸಲವನಿಗ ಸಾಧ್ಯವೇ. ಸಾಗರವನ್ನೇ ದಾಟಿದ ಸಾಹಸಿಯಲ್ಲವೇ ಸಂಸಾರ ಸಾಗರವ ದಾಟಿಸಲವನಿಗ ಸಾಧ್ಯವೇ. ಹನುಮನ ಹೃದಯವೇ ರಾಮನ ಮಂದಿರವಲ್ಲವೇ ಹನುಮನ ಹೃದಯವೇ ರಾಮನ ಮಂದಿರವಲ್ಲವೇ ಮಾರುತಿ ಬಲಿದರೆ ರಾಮನು ನಿನ್ನವನಲ್ಲವೇ. ಆ ಮಾರುತಿ ಬಲಿದರೆ ರಾಮನು ನಿನ್ನವನಲ್ಲವೇ. ಆಂಜನೇಯನ ಮನದಲ್ಲಿ ನೆನೆದರೆ ಸಾಲದೆ ಅವನಿಂದಾಗದ ಕಾರ್ಯ ಜಗದಲ್ಲಿ ಏನಿದೆ. ಆ ಸುಂದರ ಮೂರ್ತಿ ಮನದಲ್ಲಿ ನಿಂತರೆ ಸಾಲದೆ ಮಾರುತಿ ರಾಯನು ಒಲಿದರೆ ಚಿಂತೆಯೂ ಏನಿದೆ. ಆಂಜನೇಯನ ಮನದಲ್ಲಿ ನೆನೆದರೆ ಸಾಲದೆ. ಎಂಎಸ್ ಶೀಲಾ ಹಾಡಿರುವ ಪುರಂದರದಾಸರ ರಚನೆ ಪಾಲಿಸೆಯನ್ನ ಶ್ರೀ ಮಹಾಲಕ್ಷ್ಮೀ ಪಾಲಿಸೆಯನ್ನ ಶ್ರೀ ಮಹಾಲಕ್ಷ್ಮೀ ಲಲಿತಾಂಗೇ ಶುಭದ ಶ್ರೀ